ಅಂತಿತ ಅವರ ಧ್ವನಿಯಲ್ಲಿ ಮಂದಾಕಿನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದವರು ಕೆ ಕಲ್ಯಾಣ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಪ್ತಮಿತ್ರ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ವಿ ಮನೋಹರ್, ಸಂಗೀತ ಗುರುಕಿರಣ್ ಅವರದ್ದು. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. Be happy. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಆಪ್ತಮಿತ್ರ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಗುರು ಕಿರಣ್. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड 19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800112356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನೀಲ ಮೇಘ ಶ್ಯಾಮ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್. ಗೀತೆಗೆ ಧ್ವನಿಯಾಗಿದ್ದಾರೆ ಅರ್ಚನಾ ಉಡುಪ ಹಾಗೂ ರಾಜೇಶ್. ಖುಷಿನ ಅವತಾವೋ ಐಷಿ ಮಾಘು ನಟ ಖುಷಿನ ಅವತಾವೋ ಐಷಿ ಮಾಘು. ಇಷ್ಟೊಂದು ದೊಡ್ಡ ಪದನ ಚಿಕ್ಕ ಪದದಲ್ಲಿ ಹೇಳೋ ದೇಶ ಯಾವುದು? ಸ್ಪ್ಯಾನಿಷ್. ಸ್ಪ್ಯಾನಿಷ್ ನಲ್ಲಿ ಚಿಕ್ಕು ಸ್ಪ್ಯಾನಿಷ್ ನಲ್ಲಿ ಚಿಕ್ಕು ಚೈನೀಸ್ ನಲ್ಲಿ ಏನಂತಾರೆ ಮರಿ? ಇಷ್ಟೊತ್ತು ಹೇಳಿದ್ದು ರೀಲಾ ರಿಯಲ್ಲ? ನಿನ್ನಾಣೆ ನನ್ನ ಅರ್ಗಿಣಿ, ನಾನು ಹೇಳ್ತಿರೋದೆಲ್ಲ ಸತ್ಯ. ಸತ್ಯ ಅನ್ಬಿಟ್ಟು ಬೇರೆ ಏನು ಹೇಳಲ್ಲ. ಹಾಕಿದ್ಯಾ ಡಿಎಫ್ಡಿಯು ವಿಯೆಟ್ನಾಂ ಹೇಳಿ ವಿಯೆಟ್ನಾಂ ಚೋಮ್ಯುಎನ್ ಚೋಮ್ಯುಎನ್ ಟರ್ಕಿಶ್ ಭಾಷೆಲಿ ಯಾಕೆ ಹೇಳ್ತಾರೆ ಬೆನ್ಸೆಬಿ ಸೆವಿಯೋಗಂ ಬೆನ್ಸೆಬಿ ಸೆವಿಯೋಗಂ ಥಾಯ್ಲ್ಯಾಂಡ್ ಚಂದ್ರಖನ್ ಲೇಡಿ ಚಂದ್ರಖನ್ ರೋಮಿನಿಯ ರಾಷ್ಟ್ರದಲ್ಲಿ ಹೇಳ್ತಾರೆ ಟೀ ಇಂಬೆತ್ ಅಯ್ಯೋ ಟೀ ಇಂಬೆತ್ ಸಾಕು ಸಾಕು ಎಲ್ಲಕ್ಕಿಂತ ನಮ್ಮ ಕಸ್ತೂರಿ ಕನ್ನಡದಲ್ಲಿ ಹೇಳೋದು ಚಂದ ಅಲ್ವಾ ನನ್ನ ಚೈತ್ರದ ಚಿಲುಮೆ ನಿನ್ನ ಪ್ರೀತಿಸ್ತೀನಿ ಎಂದು ನಿನ್ನ ಮೂರ್ತಿಯನ್ನೇ ಪೂಜಿಸ್ತೀನಿ ಆಹಾ ಅರ್ಚನಾ ಉಡುಪ ಹಾಗೂ ರಾಜೇಶ್ ಅವರ ಸ್ವರಗಳಲ್ಲಿ ನೀಲ ಮೇಘ ಶ್ಯಾಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದ್ದವರು ಪ್ರಶಾಂತ್ ರಾಜ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಕ್ತ ಕಣ್ಣೀರು ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಉಪೇಂದ್ರ, ಗೀತೆಯನ್ನು ಹಾಡಿದ್ದಾರೆ ಹೇಮಂತ್. Thank you. ಸುಖದ ರಸ ಸವಿಯೋಕೆ ನಿಮಗೆ ನಾನೇ ನಿಜಂತ ಕಥೆ. ಭೂಮಿಯಲ್ಲಿ ನಾ ಹುಟ್ಟಿದ್ದೆ, ಬೇಕು ಅನ್ನೋದು ಪಡೆಯೋಕೆ ಮಧು ಮಂಚದಲ್ಲಿ ಸಿಹಿ ಜೊತೆ ಕೂಡಿ ಕಹಿಯ ಸತ್ಯನ ಹಡೆಯೋಕೆ. ನನ್ನ ಹುಟ್ಟು ಗುಣ ಅದು ಅಹಂಕಾರ, ಈ ಭೂಪನಿಗೆ ಅದೇ ಅಲಂಕಾರ. ಇದ ಹೇಳುವುದು ನನ್ನ ಅಧಿಕಾರ, ಅದ ಕೇಳುವುದು ನಿಮ್ಮ ಗ್ರಹಚಾರ. ಐ ಡೋಂಟ್ ಕೇರ್ ಡೇಂಜರ್ 15 to 20 ಡೇಂಜರ್ 20 to 30 ಸೋಲ್ಜರ್ 30 to 40 ಹಂಟರ್ 40ಗೆ ನೀ ಬೆಗರ್ 50ಗೆ ಮೇಲ್ ಪಂಚ ಹೇಮಂತ್ ಅವರು ಹಾಡಿರುವ ರಕ್ತ ಕಣ್ಣೀರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಾಹಿತ್ಯ ನೀಡಿದ್ದವರು ಉಪೇಂದ್ರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚೆಲ್ಲಿದರು ಸಂಪಿಗೆಯ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲಾ. ಕುಣಿತಾಯಿತು ಹಗಲು ಇರುಳು ಎಲ್ಲೋ ಕಳೆ ತೋರಿತು. ಓಡು ಮೇಘಗಳ ಹಿಡಿವೆ ನಿನಗೆ ಉಡುಗೊರೆಯ ತರುವೆ. ಮನಸ್ಸೇ ಕುಣಿತಾಯಿತು, ಮನಸ್ಸೇ ಕುಣಿತಾಯಿತು. ಪ್ರೀತಿ ಹುಡುಗಿ ನಿನ್ನ ಕಚ್ಚಿ ಬಿಡಲ ಅಗಲ ಕಟ್ಟಿ ಮಾಡಲ, ನನ್ನ ಪ್ರೀತಿ ಹುಡುಗ ನಿನ್ನ ತರಳಿ ಮಾಡಲ. ನನ್ನ ಬಳಾಗುಲಿ ನನ್ನ ಸಿರಾಗುಲಿ ಕೇಳತಿ. ಸಂಜೆ ಮಲ್ಲೆಯಾ ಖುಷಿಯಾಗುವೆ, ನನ್ನ ಒಳ ಮೈಯ ತುಂಬಿ ಕಂಧ ಚೆಲ್ಲುವೆ, ನನ್ನವನು ಪೋಡಿಸಲು ಸೂಜಿಯಾಗುವೆ, ಅಂದದ ಔತಣ ಹುಣ್ಣಿಮೆ ಗಾಯನ ಕೇಳತಿ ಅಗಲು ಎರಡು ಎಲ್ಲೋ ಕಳೆದೋಯ್ತು, ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲಾ ಅವರ ಸ್ವರಗಳಲ್ಲಿ ಮೂಡಿಬಂದ ಚೆಲ್ಲಿದರು ಸಂಪಿಗೆಯ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದವರು ಎಸ್ ನಾರಾಯಣ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಹೆತ್ತವರು ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಬೇಕ್ರಿ ಮಗು ಬೇಕ್ರಿ, ಜನುಮ ತಳೆದ ಮೇಲೆ ಜನುಮ ನೀಡಬೇಕು, ಫಲವ ಪಡೆದ ಮೇಲೆ ಫಲವ ನೀಡಬೇಕು, ಜನುಮ ತಳೆದ ಮೇಲೆ ಜನುಮ ನೀಡಬೇಕು, ಫಲವ ಪಡೆದ ಮೇಲೆ ಫಲವ ನೀಡಬೇಕು, ಭೂಮಿ ನೋಡ ಬಂದರೆ ದೈವ ಗುಣವ ತಿಂದರೆ ಪ್ರೀತಿಸಿ ತೀರಿಸಿ ಹೋಗಬೇಕು, ಜನುಮ ತಳೆದ ಮೇಲೆ ಜನುಮ ನೀಡಬೇಕು, ಫಲವ ಪಡೆದ ಮೇಲೆ ಫಲವ ನೀಡಬೇಕು, ಅರಳಬೇಕು ಪ್ರತಿದಿನ ಮಗುವಿನ ಸುವಾನೆ ಮರೆಸಿತೇನು ಹಾಸಿಗೆ, ಚಂದ್ರ ಸಾಲದೆ ಬಾನಿಗೆ ಪುಟ್ಟ ತಾರಿ ಬೇಡವೇ ಅವನಿಗೆ, ಹೂವ ಜನುಮ ತಳೆದ ಮೇಲೆ ಜನುಮ ನೀಡಬೇಕು.